ಮತ್ತು ಶ್ರೀ ಮುನಿರಾಜ ರಂಜಾಳ ಅವರು ಮತ್ತು ಮಹಾನಂದಿನಿಯ ಫಾದರ್ ಮಾಸಲ್ ಪಿಂಟೋ ಮೂವರಿಗೂ ಈಗ ಸನ್ಮಾನ ನಡೀಲಿಕ್ಕಿದೆ. ಮೊದಲಿಗೆ ಶ್ರೀ ಡಿ ಸುರೇಂದ್ರ ಕುಮಾರ್ ಅವರು ಈಗ ವಂದನೀಯ ಫಾದರ್ ಮಾಸಲ್ ಪಿಂಟೋ ಬಸರಿಕಟ್ಟೆ ಇವರನ್ನ ಸನ್ಮಾನಿಸ್ತಾ ಇದ್ದಾರೆ. ವಂದನೀಯ ಫಾದರ್ ಮಾರ್ಸಲ್ ಪಿಂಟೋಗಳಲ್ಲಿ ಹಾಸನ ಕಳಸ ಸಂಸ್ಥೆ ಕುದುರೆಮುಖ ಚಿಕ್ಕಮಗಳೂರು ಇಲ್ಲಿನ ಧರ್ಮ ಪ್ರಾಂತ್ಯಕ್ಕೆ ಸೇರಿದಂತಹ ಮಲ್ಟಿಪರ್ಪಸ್ ಸೋಷಿಯಲ್ ಸರ್ವಿಸ್ ಸೊಸೈಟಿಯ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರು ಇವತ್ತು ಉಪನ್ಯಾಸವನ್ನು ನೀಡಲಿಕ್ಕಿದ್ದಾರೆ. ಮುನಿರಾಜ ರಂಜಾಳ ಅವರು ಈಗ ಉಪನ್ಯಾಸವನ್ನ ನೀಡಲಿಕ್ಕಿದ್ದಾರೆ. ಇವರ ಒಂದು ಪರಿಚಯವನ್ನ ಈಗ ವೇದಿಕೆಯಲ್ಲಿ ಮಾಡಿಕೊಡಲಾಗ್ತಾ ಇದೆ. ಇವರು ವಿವಿಧ ಸಂಘ ಸಂಸ್ಥೆಗಳಿಗೆ ಹಾಗೆ ವಿಕಲಚೇತನರಿಗೆ ಕಾರ್ಯಕಾರವನ್ನು ಇವತ್ತು ಕ್ರೈಸ್ತ ಧರ್ಮದ ಕುರಿತಾಗಿ ಮಾತನಾಡಲಿಕ್ಕಿದ್ದಾರೆ. ಸುಮಾರು 800 ವರ್ಷಗಳ ಇತಿಹಾಸ ಇರುವ ನಮ್ಮ ಕರ್ನಾಟಕದ ಪುಣ್ಯಕ್ಷೇತ್ರವು ಎನಿಸಿಕೊಂಡಿರುವ 10ನೆಯ ಸರ್ವಧರ್ಮ ಸಮ್ಮೇಳನ ಮತ್ತು ಈ ಒಂದು ಶ್ರೀ ಡಾಕ್ಟರ್ ಪರಮಪೂಜ್ಯ ವೀರೇಂದ್ರ ಗ್ರಂಥ ಭಂಡಾರ ಅಂತ ಹೇಳಿದರು. ಅವರ ಮನೆಯಲ್ಲಿ ಗ್ರಂಥ ಭಂಡಾರ ಇದೆ ಅಂತ. ಆದರೆ ಖಂಡಿತವಾಗಿ ನಮ್ಮ ಮಧ್ಯದಲ್ಲಿದೆ ಅಂತ ಶ್ರೇಷ್ಠ ವಾಗ್ಮಿ ಸತ್ಯನಾರಾಯಣ ಎಂ ಆರ್ ಅವರೇ, ಹಾಗೂ ಅವಾಗ ಇಲ್ಲಿರುವ ನನ್ನ ಪ್ರೀತಿಯ ಶ್ರೋತೃ ಬಂಧುಗಳೇ, ಕ್ರೈಸ್ತ ಧರ್ಮದ ಬಗ್ಗೆ ಇತಿಹಾಸವನ್ನೇ ಇಬ್ಬಾರ ಭಾಷಣ ಮಾಡೋದಕ್ಕೆ ನಾನು ಹೋಗಲ್ಲ. ಬದಲಾಗಿ ನಾನು ಒಬ್ಬ ಕ್ರೈಸ್ತನಾಗಿ ಕಳೆದ 40 ಒಬ್ಬ ಯಾಜಕನಾಗಿ ಇಷ್ಟು ವರ್ಷ ನಾನು ಅನುಭವಿಸಿದ ಧಾರ್ಮಿಕ ನಾನು ಬಯಸ್ತೇನೆ. ಕ್ರೈಸ್ತ ಧರ್ಮದ ಸತ್ಯ ಸತ್ಯ ಆಗಿರುವ ಧರ್ಮಗ್ರಂಥ ಬೈಬಲ್ ಇದರ ಒಂದು ನೆಲೆಗಟ್ಟಿನ ಮೇಲೆ ಅಂಶ ಇವತ್ತು ನನಗೆ ನೀಡಿದಂತ ಟಾಪಿಕ್ ಕ್ರೈಸ್ತ ಧರ್ಮ ಮತ್ತು ಧರ್ಮ ನಮ್ಮ ಮುಂದೆ ವಾಚಿಸಲಿದ್ದೇನೆ. ಸಾಧ್ಯವಾದರೆ ಭಗವಂತ ಈ ಸುಮಧುರ ಸಂಜೆಯಲ್ಲಿ ನಮ್ಮ ಜೊತೆಗೆ ಧರ್ಮ ಗ್ರಂಥದ ಮೂಲಕ ಮಾತನಾಡಲಿದ್ದಾನೆ. ಆದ್ದರಿಂದ ಒಂದೇ ನನಗೆ ಆಹಾರ ಕೊಟ್ಟಿರಿ, ಬಾಯಾರಿದ್ದೆ ಕುಡಿಯಲು ಕೊಟ್ಟಿರಿ, ನನಗೆ ಉಡಲು ಕೊಟ್ಟಿರಿ, ರೋಗದಿಂದ ಇದ್ದೆ ನನ್ನನ್ನ ಆರೈಕೆ ಮಾಡಿ ಆಶ್ರಯ ಕೊಟ್ಟಿವು, ತಾವು ರೋಗಿಯಾಗಿರುವುದನ್ನು ಅಥವಾ ಬಂದಿಯಾಗಿರುವುದನ್ನು ಕಂಡು ನಾವು ಸಂಧೀ ನನ್ನ ಸೋದರರಲ್ಲಿ ಒಬ್ಬನಿಗೆ ಅವನಷ್ಟೇ ಕನಿಷ್ಠನಾಗಿರಲಿ, ನೀವು ಹೀಗೆ ಮಾಡಿದಾಗಲೆಲ್ಲ ಅದನ್ನು ನನಗೇ ಮಾಡಿದಿರಿ. ನಿಮ್ಮನ್ನ ಒಂದು ಕ್ಷಣ ಒಂದು ಭಾವನಾ ಲೋಕಕ್ಕೆ ಕೊಂಡೊಯ್ಯಲು ಬಯಸ್ತೇನೆ. ಇಲ್ಲಿಂದ ಅಥವಾ ಚರ್ಚಿನ ಗೇಟಿನಿಂದ ನನ್ನಂತ ಒಂದು ನಿಲುವಂಗಿಯನ್ನ ಬಿಳಿ ಅಂಗೈಸ್ತರು ಬರ್ತಾ ಇದ್ದಾರೆ ಹೊರಗಡೆ ಅಂತ ಹೇಳಿದ್ರೆ, ನಿಮ್ಮ ಶ್ರುಮತಿ ಪಟಲದಲ್ಲಿ ಯಾವುದಾದ್ರು 4 ಆಗಳು ಅಂತ ಹೇಳಿದ್ರೆ ಆರೋಗ್ಯ, ಈ 4 ದಾಸೋಹಗಳು ಅಥವಾ ಈ 4 ಆಗಳನ್ನ ಮಾಡ್ಕೊಂಡು ಬಂದು ಈ ಭೂಮಿಗೆ ಅಥವಾ ಈ ದೇಶಕ್ಕೆ ತುಂಬಿದಂತ ಒಬ್ಬ ಜಗನ್ಮಾತೆ, ಅವಳು ಯಾರಿಗೂ ಜನ್ಮ ವಿಶ್ವವೇ ಅವಳನ್ನ ತಾಯಿ ತೆರೆಸಾ ಅಂತ ಒಪ್ಪಿಕೊಳ್ಳುತ್ತು. ಒಂದು ಹಿಡಿದ ಕನ್ನಡಿಯಂತೆ ಆಗಿ ಆ ಮಾತೆ ಇಡೀ ವಿಶ್ವಕ್ಕೆ ಮಾದರಿಯಾದಳು. ಅಲ್ಲಿ ಒಂದು ಧರ್ಮ ಸಮನ್ವಯತೆಯನ್ನು ನಾವು ಕಾಣಬಹುದು. ಸತ್ಯನಾರಾಯಣರವರು ಈಗಾಗಲೇ ಗೊತ್ತೆ, ಅವಳು ಮಾಡಿದ್ದು ಯಾವುದೇ ಒಂದು ಚರ್ಚ್ನಲ್ಲಿ ಅಲ್ಲ, ಕಾನ್ವೆಂಟ್ನಲ್ಲಿ ಅಲ್ಲ, ಬದಲ ಅಗವಾಲದ ಮೆಟ್ಟಿಲಿನ ಮೇಲೆ. ಇವತ್ತಿಗೂ ಕೂಡ ಅವಳು ದೇವಸ್ಥಾನದ ಪಾಳು ಬಿದ್ದ ದೇವಸ್ಥಾನದ ಪಕ್ಕದಲ್ಲಿ ಇರೋದು. ಆದ್ರಿಂದ ಒಳ್ಳೆಯ ಕಾರ್ಯ ಯಾವ ಧರ್ಮದಿಂದ ಬರಲಿ, ಯಾರಿಂದಲೂ ಬರಲಿ, ಅದಕ್ಕೆ ಏನಿದೆ ಪ್ರೋತ್ಸಾಹ ಇದೆ, ಅದನ್ನ ಜನ ಅಪ್ಪಿಕೊಳ್ಳುತ್ತಾರೆ, ಒಪ್ಪಿಕೊಳ್ಳುತ್ತಾರೆ, ಪ್ರಶಂಸಿಸುತ್ತಾರೆ ಎನ್ನುವುದು ಬಿಟ್ಟು ಬಂದು ಈ ಒಳ್ಳೆಯ ಕಾರ್ಯವನ್ನ ಈ ನಾಲ್ಕು ಅಕ್ಷರಗಳಿಗೆ ಜೀವ ತುಂಬಿದ ಮದರ್ ತಿಳಿತು ಮಾನ್ಯ ಮಾಡಿಕೊಳ್ಳುತ್ತು. ಆದರೆ ದುರದೃಷ್ಟವೋ, ಆ ರೀತಿಯಲ್ಲಿ ಇಂಥ ಒಂದು ಒಳ್ಳೆಯ ಕಾರ್ಯವನ್ನ ಮಾಡುವಂತಹ ಮಾಡಿಕೊಳ್ಳುವುದಕ್ಕಿಂತ ಅಪಾರ್ಥ ಮಾಡಿಕೊಳ್ಳುವುದೇ ಹೆಚ್ಚು ಆಗ್ತಾ ಇದೆ. ಅದು ನಮ್ಮ ಕಾರಣ ಇದೆ ಅಂತ ಹೇಳಿದ್ರೆ, ಈ ಜಗತ್ತಿಗೆ ಶಾಂತಿಯ ಸಾಮರಸ್ಯದ ಸಾಣವತಿಯ ಮಾನವತಾವಾದಿಯಾಗಿ ಅವರನ್ನ ಅರ್ಥ ಮಾಡಿಕೊಂಡರ, ಅವರು ಮಾಡಿದರು ಅವರನ್ನ ಕೊಟ್ಟಿಗೆ ಮಾಡಿದ್ದೇನು, ಅವರು ಮಾಡಿದ ನಾಲ್ಕು ಅಕ್ಷರಗಳ ನಾಲ್ಕು ಆಗಳ ಒಂದು ಸುಧಾರ. ನನ್ನ ಸಾಮ್ರಾಜ್ಯ ಈ ಲೋಕದಲ್ಲ, ನಾನು ಕಟ್ಟಲು ಬಂದಿರುವುದು ಇತವನ್ನಲ್ಲ, ಬದಲಾಗಿ ನನ್ನ ಸಾಮ್ರಾಜ್ಯ ಶಾಂತಿಯ ಸಾಮ್ರಾಜ್ಯ, ನನ್ನ ಸಾಮ್ರಾಜ್ಯ ಪ್ರೀತಿಯ ಸಾಮ್ರಾಜ್ಯ, ನನ್ನ ಸಾಮ್ರಾಜ್ಯ ಅದು ದಯೆ. ಆದ್ದರಿಂದ ಆ ಸೇವಾ ನಿಯೋಗ ಏನು ಅಂತ ಹೇಳಿದ್ರೆ, ಈ ಜಗತ್ತಿನ ಎಲ್ಲೆಡೆ ಹೋಗಿ ಹೋಗಿ ಸಂದೇಶ ಅಂತ ಹೇಳಿದ್ರೆ, ದಯೆ ದಾಕ್ಷಿಣ್ಯದ ಪ್ರೀತಿಯ ಅನುಕಂಪದ ಮ್ಯಾಂಡೇಟ್ ಅಥವಾ ಸೇವಾ ನಿಯೋಗವನ್ನ ನಮಗೆ ನೀಡಿದ್ದಾರೆ. ಕನ್ನಡದಲ್ಲಿ ನಮ್ಮದೇ ಊರಿನಲ್ಲಿ ನಮ್ಮದೇ ಈ ಪುಣ್ಯ ಸ್ಥಳದಲ್ಲಿ ಆಗುತ್ತಿರುವ ಹಿಂದೂ ಬೇರೆ ಬೇರೆ ಸಂಘಟನೆಗಳು ನಡೆಸುವಂತಹ ಸಂಘ ಸಂಸ್ಥೆಗಳಲ್ಲಿ ಸೇವಾ ಕಾರ್ಯಗಳಲ್ಲಿ ಒಂದು ವೇಳೆ ಮತಾಂತರ ಹೊರತಿದ್ದಾರೆ, ಆರೋಗ್ಯ ಪಡೆಯುತ್ತಿದ್ದಾರೆ, ಹಣ ಪಡೆಯುತ್ತಿದ್ದಾರೆ, ಲಕ್ಷೋಪಲಕ್ಷ ಸೇವಾ ಬಂಧುಗಳು ಅಥವಾ ಆ ಒಂದು ಅಭ್ಯರ್ಥಿಗಳು ಅಥವಾ ಫಲಾನುಭವಿಗಳು ಒಂದು ವೇಳೆ ಮತಾಂತರವಾಗಿದ್ದರೆ ಆಗುವುದು ಕೂಡ ಬೇಡ. ಆದ್ದರಿಂದ ಇಲ್ಲಿ ಆಗ್ತಾ ಇರೋದು ಏನು ಅಂತ ಹೇಳಿದ್ರೆ, 90% ಜನ ಏನು ಮಾಡ್ತಾ ಇದ್ದಾರೆ ಆದ್ಮೇಲೆ ಮೌನವಾಗಿ ಮರೆ ನಡೆಸುತ್ತಾನೆ ಇದ್ದಾರೆ. ಈ ಒಂದು 10% ಜನ ಎಲ್ಲೋ ಅಲ್ಲಿ ಸ್ವಲ್ಪ ಬೊಬ್ಬೆ ಹಾಕ್ತಾ ಇದ್ದಾರೆ, ಅಲ್ಲಿ ಸ್ವಲ್ಪ ಏನೋ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದಾರೆ. ಆದ್ದರಿಂದ ಯಾವುದು, ಎ ಲ್ಯಾಂಡ್ ಇಸ್ ಎ ಮಿಕ್ಸ್ಚರ್ ಆಫ್ ಆಲ್ ಗುಡ್ ಅಂಡ್ ಬ್ಯಾಡ್ ಪೀಪಲ್, ಅದರ್ವೈಸ್ ದೇರ್ ಇಸ್ ನೋ ಎಕ್ಸಿಸ್ಟೆನ್ಸ್ ಹಿಯರ್. ಆದ್ದರಿಂದ ಈ ಭೂಮಿ, ಈ ಒಂದು ಭಾರತ ದೇಶದ ಈ ಬಿದ್ದವರು ನಾವು. ಹಾಗಾದ್ರಿಂದ ಆತ್ಮೀಯರೆ, ನಾವು ಏನು ಮಾಡೋಣ ಕೇಳುತ್ತಿರುವ ಕೆಲವು ಕಿರಿಕಿರಿಗಳಲ್ಲಿ ನಾವು ಏನು ಮಾಡೋಣ, ಸಣ್ಣ ಒಂದು ಕಥೆಯನ್ನ ನಿಮ್ಮ ಮುಂದೆ ಇಡಲು ಬಯಸ್ತೇನೆ. ಒಂದು ದಿನ ಒಬ್ಬ ಭಿಕ್ಷುಕ, ತಾಯೆ ಭಿಕ್ಷೆ ಕೊಡಮ್ಮ, ಅಮ್ಮ ತಾಯೆ ಭಿಕ್ಷೆ ಕೊಡಮ್ಮ. ಆ ಮನೆ ಆಕೆ ಆದ್ರೂ ಮನೆಯ ಮುಂದೆ ಒಬ್ಬ ಭಿಕ್ಷುಕ ನಿಂತಿದ್ದಾನೆ. ಅಯ್ಯ ಹೋಗಯ್ಯ ಹೋಗಯ್ಯ ಮುಂದೆ ಅಂತ ಎಷ್ಟು ಸಮಯ ಅದು ಅಲ್ಲೇ ನಿಂತ್ಕೊಂಡಿದ್ದ. ಬಾಗಿಲು ತೆಗೆದು ಕೈಯಲ್ಲಿ 4 ತಿಂಗಳುಗಳ ನಂತರ ಮತ್ತೆ ಅದೇ ಸ್ವರ ಅದೇ ವ್ಯಕ್ತಿ ಬಾಗಿಲು ತೆರೆದು ನೋಡಿದ್ಲು, ತುಳುವಿನಲ್ಲಿ ಮುರಾಣಿ ಕೊರ್ತು. ಆ ಕಡೆಯಿಂದ ಸ್ವರ ಬಂತು, ಮುರಾಣಿ ಕೊರ್ತು ನೇನು ಯಾನು ದೇವರೆ ಕೊರಿಯ, ಮುರಾಣಿ ಕೊರ್ತು ನೇನು ಯಾನು ದೇವರೆ ಕೊರಿಯ. ಇವಳಿಗೆ ಆಶ್ಚರ್ಯ, ಅಲ್ಲ ಮೊನ್ನೆ ಕೊಟ್ಟಿದ್ದು ನಾನು ಎಸ್ತಿದ್ದು ಬಟ್ಟೆ ಅದನ್ನೇ ಹೇಳಿದೆ, ಮನೆಗೋದೆ ಅದನ್ನು ಚೆನ್ನಾಗಿ ಒಗೆದೆ, ಇಸ್ತ್ರಿ ಮಾಡಿದೆ, ಅದನ್ನು ಹರಿದೆ, ಲಕ್ಷ ದೀಪಕ್ಕೆ ಏನು ಕೊಟ್ಟಿದ್ದೇನೆ, ನಾನು ಬತ್ತಿಯಾಗಿ ಕೊಟ್ಟಿದ್ದೇನೆ, ಅದು ದೇವರ ನನ್ನನ್ನು ಮತ್ತು ನಿಮ್ಮನ್ನ ಸೃಷ್ಟಿ ಮಾಡಿದಂತ ದೇವರು ಭಗವಂತ. ನನ್ನ ಬದುಕಿನ ಬಗ್ಗೆ ನಾನು ಎಲ್ಲೋ ಓದಿದೆ, ಹೇಗಿದೆ ಅದು ಬದುಕಿನ ವ್ಯಾಖ್ಯಾನ, ಗಾಂಧಿಯವರೆಗೆ, ಕ್ರಿಸ್ತನಿಂದ ಕೃಷ್ಣನವರೆಗೆ, ಮಹಮ್ಮದ್ ಪೈಗಂಬರ್, ಮಹಾವೀರ, ಬುದ್ಧ ಅಂತ ಒಬ್ಬ ಸಣ್ಣ ಮಗುವಿಗೆ ಅವನು ಜನ್ಮ ನೀಡಿದ, ದೇಶಕ್ಕಾಗಿ ಸೃಷ್ಟಿ ಮಾಡಲ್ಪಟ್ಟಿದ್ದೇವೆ ಎಂಬುದನ್ನು ಕಂಡುಕೊಳ್ಳುವುದೇ ಬದುಕು. ಇದೆ ಚಾಲೆಂಜ್ ಫಾರ್ ಮೈ ಅಂಡ್ ಯುವರ್ ಲೈಫ್. ಈ ಧರ್ಮಕ್ಕೆ ಒಂದು ಪಂಥ ಆಹ್ವಾನಗಳ ಸವಾಲಿದೆ, ಈ ಬದುಕಿಗೆ ಒಂದು ಕಾಂಪಿಟಿಷನ್ ಇದೆ ಬದುಕು. ಇದನ್ನ ನಾವು ಮಾಡಬೇಕಾದದ್ದು ಮೊದಲನೆಯದಾಗಿ, ನಾವು ದೇವಾಲಯಗಳಿಗೆ ಹೋಗ್ತೇವೆ. ದೇವಾಲಯಗಳಿಗೆ ಹೋದಾಗ ನಮ್ಮ ಸಂಸ್ಕೃತಿ ಆಚಾರ ಖಂಡಿತ ಮಾಡಬೇಕಾದದ್ದೇ. ಆದರೆ ಚಪ್ಪಲಿಗೆತನ ಮತ್ಸರ ಇವುಗಳನ್ನ ನಾವು ಹೊರಗಿಟ್ಟು ಒಳಗಡೆ ಹೋಗದಿದ್ರೆ, ಅದಕ್ಕೆ ಯೇಸುಸ್ವಾಮಿ ಯಾಕೋಬನಿಗೆ ಬರೆದ ಪತ್ರ 4ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಮನುಷ್ಯನ ಕಲುಷಿತಗೊಳಿಸುವುದು ಅವನ ಅಂತರ್ಯದಿಂದ ಹೊರಗಡೆ ಬರ್ತದಲ್ಲ, ಕಲಹ ಮೋಸ ವಂಚನೆ. ಆಗದಿಂದ ಮಾತಾಡಿ ಮಾತಾಡಿ ಅವರು ಮಾತಾಡಿದ್ರು, ನಾನು ಮಾತಾಡ್ತಾ ಇದ್ದೇನೆ, ಸುಸ್ತಾಗಿರ್ಬೋದು, ಕೈ ಯಾರಿಗೆಲ್ಲ ಇದೆ ಅಲ್ವಾ ಅವರೆಲ್ಲರೂ ಕೈ ಮೇಲಕ್ಕೆ ಎತ್ತಿ ಕವನ್ನೇ ಇದಕ್ಕೆಣ್ಣೆ. ನಾನು ಏನು ಹೇಳಿದ್ದೆ, ಗಲ್ಲಾ ಇಟ್ಕೊಳ್ಳಿ ಅಂತ ಹೇಳಿದೆ. ಧರ್ಮ ಗ್ರಂಥಗಳು ಅದಕ್ಕಿಂತ ಯೇಸಿ ಧರ್ಮದ ಧರ್ಮದರ್ಶಿಗಳು ಪ್ರತಿ ಧರ್ಮದಲ್ಲಿ ಮುನಿ ಸ್ವಾಮಿಗಳು ಏನು ಮಾಡಿದ ಬೋಧನೆಗಳನ್ನು ಆಲಿಸಿ ಅವರು ಮಾಡಿದಂತೆ ಮಾಡಬೇಡಿ. ಏನು ಮಾಡಿದ್ದಾರೆ, ಹೇಳಿದ್ದಾರೆ, ಹೇಳುತ್ತಿದ್ದಾರೆ, ಬೋಧನೆ ಮಾಡುತ್ತಿದ್ದಾರೆ. ಆದರೆ ಯೇಸು ಸ್ವಾಮಿ ಎಂಥ ಒಂದು ಬೋಧನೆ ಹೇಳಿದರು, ಎಂಥ ಮಾತಿದು, ಪ್ರತಿ ಧರ್ಮದಲ್ಲಿ ಆ ಧರ್ಮದ ಸಾರ ಸತ್ಯ ಸತ್ವ ಏನೆಂಬುದನ್ನು ತಿಳ್ಕೊಳ್ಳಿ. ಆ ಧರ್ಮದ ಧರ್ಮದರ್ಶಿಗಳು ಯಾವುದೋ ಒಂದು ಪಿಕ್ಚರ್ ಹಾಡು ಬಹಳ ಸೊಗಸಾಗಿದೆ, ತಪ್ಪು ಮಾಡದವರು ಯಾವ ಮಾಡದವರು ಯಾರವರೇ, ತಪ್ಪೇ ಮಾಡದವರು ಎಲ್ಲವರೇ, ಅಪ್ಪಿ ತಪ್ಪಿ ತಪ್ಪರು ದೇವರಲ್ಲ, ಪೂಜಾ ಕಾಮಂದರು ಕೂಡ ಅವರ ತಾಯಿಯ ತಂದೆಯ ಅಥವಾ ಧರ್ಮದ ಮುಖಂಡರಿಗೆ ಕಾಮ ಕ್ರೋಧ ಮದ ಮತ್ಸರ ನಮ್ಮನ್ನು ಏನು ಧರ್ಮದ ಸಾಮರಸ್ಯದಲ್ಲಿ ಅಥವಾ ಧರ್ಮದ ಒಂದು ನೆಲೆಗಟ್ಟಿನಲ್ಲಿ ಒಂದು ತಪ್ಪಾಗುತ್ತದೆ, ಕದಡುವ ಕೆಲಸ ಮಾಡುವುದಕ್ಕಿಂತ ನಮ್ಮ ಧರ್ಮದ ಸ್ವಾಸ್ಥ್ಯವನ್ನ ಕದಡುವ ಕೆಲಸ ಮಾಡುವುದಕ್ಕಿಂತ ಕುಳಿತುಕೊಂಡು ಸಂವಾದಗಳನ್ನ ಸಂಪರ್ಕಗಳನ್ನ ಮಾಡಿಕೊಂಡು ತಪ್ಪಾದುದನ್ನ ಕ್ಷಮಿಸಲು ಸಾಧ್ಯವಿಲ್ಲವೇ. ವೀರಭದ್ರ ಚನ್ನಮಲ್ಲ ಸ್ವಾಮೀಜಿ ತನ್ನ ಒಂದು ಪುಸ್ತಕ ಮಾಡಿದ್ದಾರೆ ಕರಗುವುದಕ್ಕೆ, ಆದ್ದರಿಂದ ಪಾಪವನ್ನ ಲೋಪ ಮಾಡುವುದಕ್ಕೆ ಇರುವ ಏಕೈಕ ಮಾರ್ಗಗಳನ್ನ ತುಂಬಿಸುವುದರಿಂದ ಪಾಪ ಏನು ಲೋಪವಾಗಲ್ಲ, ಅಥವಾ ಗುಡಿ ಗೋಪುರಗಳಿಗೆ ಇದನ್ನು ಮಾಡುವುದಕ್ಕೆ ಇರುವ ಏಕೈಕ ಮಾರ್ಗ ಪಶ್ಚಾತ್ತಾಪ. ಆದ್ದರಿಂದ ಆತ್ಮೀರೆ, ಪಶ್ಚಾತ್ತಾಪದ ಬದುಕಿನತ್ತ ನಾನು ಮತ್ತು ನೀವು ಹೋಗುವುದಿಲ್ಲವೋ ಅಷ್ಟರ ತನಕ ಸಾಮಾನ್ಯ. ಕೊನೆಗೊಳಿಸುವ ಮುಂಚೆ ಸಾಕ್ರೆಟಿಸ್ ಹೇಳಿದಂತ ಒಂದು ಮಾತನ್ನ, ಓನ್ಲಿ ಒನ್ಸ್ ಇನ್ ಲೈಫ್, ಸೊ ಇನ್ ದಿಸ್ ಸ್ಮಾಲ್ ಸ್ಪ್ಯಾನ್ ಆಫ್ ಲೈಫ್, ಹುಟ್ಟುವಾಗ ಯಾರಿಗೂ ಹೆಸರಿರೋದಿಲ್ಲ, ಸಾಯುವಾಗ ಇರೋದಿಲ್ಲ ಉಸಿರು, ಈ ಹೆಸರು ಮತ್ತು ಉಸಿರಿನ ನಡುವೆ ಯಾಸುದಕ್ಕೆ ಏನು ಅನುವು ಮಾಡಿಕೊಡುತ್ತ, ಇವನಾರವ ಇವ ನಮ್ಮವ ಶ್ರೇಷ್ಠ ತತ್ವಗಳನ್ನ ಈ ಭಾರತ ಭೂಮಿಯಲ್ಲಿ ಪಾಲಿಸಿ ಜೀವಿಸಿ ನಾವು ಮಾಡಬೇಕಾದಂತ ಶ್ರೇಷ್ಠ ಧರ್ಮ ಪಾಲಿಸಬೇಕಾದಂತ ಎಂಬುದಾಗಿ ಈ ಪುಣ್ಯಕ್ಷೇತ್ರದಲ್ಲಿ ಈ ಭೂಮಿಯಲ್ಲಿ ನಾನು ಹೇಳುತ್ತಾ, ಈ ಭೂಮಿಯಲ್ಲಿ ನಾವು ಹುಟ್ಟಿರುವ ತನಕ ಕೊಡಲಿ ಜೈವಿಕವಾಗಿ ಮನಸ್ಸಿಗೆ ತಟ್ಟುವ ರೀತಿಯಲ್ಲಿ ಈಗಾಗಲೇ ಕ್ರೈಸ್ತ ಧರ್ಮದ ವಿಚಾರವನ್ನು ವಂದನೀಯ. ಈ ಸರ್ವಧರ್ಮ ಸಮ್ಮೇಳನದ ವಿಶೇಷತೆ ಇದು, ಎಲ್ಲ ಧರ್ಮದವರು ಕಲಿತುಕೊಂಡು ನಾವು ತಿಳ್ಕೊಳ್ಳೇಬೇಕಾದಂತಹ ವಿಚಾರ ಏನು ಅಂತ ಹೇಳಿದ್ರೆ, ಈ ಲಕ್ಷದೀಪೋತ್ಸವದ ಸರ್ವಧರ್ಮ ಸಾಹಿತ್ಯ ಸಮ್ಮೇಳನಗಳು ಇಲ್ಲಿ ಸೌಹಾರ್ದ ನೆಮ್ಮದಿ ಸಹಬಾಳ್ವೆಯ ಮಹತ್ವವನ್ನು ಧರ್ಮದ ಸಾರವನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ಧರ್ಮದ ಕುರಿತಾಗಿ ತಮ್ಮ ವಿಚಾರವನ್ನು ಮಂಡಿಸ್ತಾ ಇದ್ದಾರೆ. ಕೇಳುಗರೆ, ತಾವೆಲ್ಲರೂ ಕೂಡ ಕೇಳಬೇಕು ಅಂತ ನಾವು ವಿನಂತಿಸಿಕೊಳ್ತಾ ಇದ್ದೀವಿ. ಪುಣ್ಯಕ್ಷೇತ್ರ ಶ್ರೀ ಮಂಜುನಾಥ ಸ್ವಾಮೀಜಿಯವರ ಸನ್ನಿಧಿಗೆ ಕೋಟಿ ಕೋಟಿ ನಮನಗಳು. ದೇ ಭಗವಾನ್, ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪುಣ್ಯಕ್ಷೇತ್ರ ಧರ್ಮಸ್ಥಳದ ಜನತೆಗೆ ಧರ್ಮಸ್ಥಳವನ್ನು ಪರಿಚಯ ಮಾಡುವುದರ ಮೂಲಕ ಕನ್ನಡ ನಾಡಿ ಶ್ರೀ ಶ್ರೀ ದಿ ವೀರೇಂದ್ರ ಹೆಗ್ಗಡೆ ಅವರ ಪವಿತ್ರ ಪಾದಗಳಿಗೆ ಬಹಳ ಪ್ರೀತಿ ಮಮತೆ ಉತ್ಸಾಹದಿಂದ ಉದ್ಘಾಟಿಸಿರುವ ಸಹೋದರಿ ಸ್ಮೃತಿ ಇರಾನಿಯವರನ್ನು ಈ ಸಂದರ್ಭದಲ್ಲಿ ನೆನೆಸಿಕೊಂಡು, ವಾಗ್ಮಿಗಳು, ಸಂಶೋಧಕರು, ನ್ಯಾಯವಾದಿಗಳು ಈಗ ತಾನೇ ಮಾತನಾಡಿ ಕ್ರೈಸ್ತ ಧರ್ಮದ ತತ್ವ ಸಿದ್ಧಾಂತ ಆಚರಣೆ ಸರಳತೆ ಮೌಲ್ಯ ನಾಡಿನ ಮೂಲಕ ನಮ್ಮನ್ನೆಲ್ಲರನ್ನ ರೋಮಾಂಚನಗೊಳಿಸಿದ ಉಪನ್ಯಾಸಕರಾಗಿ ಆಗಮಿಸಿರುವಂತ ಸನ್ಮಾನ್ಯ ಶ್ರೀ ಮುನಿರಾಜ್ ರಂಜನ್ ಸರ್, ಮಾರ್ಗದರ್ಶಕರೂ ಆದಂಥ ಗೌರವಾನ್ವಿತ ಶ್ರೀ ಸುರೇಂದ್ರ ಕುಮಾರ್ ಸರ್, ಎಲ್ಲ ತಾಯಂದಿರೆ, ಮಾತೋಶ್ರೀ ಹೇಮಾವತಿ ಹೆಗ್ಡೆಯವರೇ, ಆಲಯದ ಎಲ್ಲ ಭಕ್ತರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ 21ನೆಯ ಶತಮಾನದ ನನ್ನೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ನಿಮಗೆಲ್ಲರಿಗೂ ನನ್ನ ಕೋಟಿ ಕೋಟಿ. ಕಳೆದ 2 ಗಂಟೆಗಳಿಂದ ನೀವು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ. ಹೀಗಾಗಿ ನಿಮ್ಮ ಅಮೂಲ್ಯವಾದಂಥ ಸಮಯವನ್ನ ಖಂಡಿತ ನಾನು ತೆಗೆದುಕೊಳ್ಳದೆ ಕೊಟ್ಟ ವಿಚಾರ ನನ್ನದಾಗಿದೆ. ಆತ್ಮೀಯರೇ, ತಾವೆಲ್ಲರೂ ಎಲ್ಲ ನಮ್ಮನ್ನ ಮಾಡಿ ಈ ಜಾತ್ರೆ, ಈ ಉತ್ಸವ, ಈ ಕಾರ್ತಿಕೋತ್ಸವ ಶ್ರೀ ಈ ಸರ್ವಧರ್ಮ ಸದ್ಭಾವನೆಯ 99ನೆಯ ಅಧಿವೇಶನ ಬಹಳ ಅಚ್ಚುಕಟ್ಟಾಗಿ, ನನ್ನ ಭಾಷೆ ಸ್ವಲ್ಪ ಈ ಕಡೆಯ ಭಾಷೆ ಹೊಂದಾಣಿಕೆ ಆಗುವುದಿಲ್ಲ ಅನ್ನೋದು ನನಗೆ ಗೊತ್ತಿದೆ, ಆದಾಗಲೂ ನನ್ನದಾಗಿದೆ. ಆ ಕಾರಣದಿಂದಲೇ ಪರಮ ಪೂಜ್ಯರು ನನ್ನನ್ನು ಆ ಭಾಗದಿಂದ ಈ ಭಾಗಕ್ಕೆ, ನಾನು ಅಪರೂಪ ಆ ಕಡೆಯಿಂದ ಈ ಕಡೆಗೆ ಬಂದಿದ್ದೇನೆ, ನಿಮ್ಮ ಮನೆಯ ಮಗನಾಗಿ ಹಂಚಿಕೊಳ್ಳುವ ಹಂಬಲ ನನ್ನದಾಗಿದೆ. ಆತ್ಮೀಯರೇ, ಇಸ್ಲಾಂ ಧರ್ಮ ಈ ನಾಡಿನಲ್ಲಿ, ಈ ದೇಶದಲ್ಲಿ ಅನ್ನುವ ವಿಚಾರ ನನ್ನದಾಗಿದೆ. ಧರ್ಮ ಇಸ್ಲಾಮಿನ ಪ್ರವಾಚಕ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲ, ಪವಿತ್ರ ಖುರಾನ್ ಅದ ಪವಿತ್ರ ಇಸ್ಲಾಮಿನ ಗ್ರಂಥವಾಗಿದೆ. ಬರೆಯಲ್ಪಟ್ಟಂತಹ ಗ್ರಂಥ ಎಂದು ಎಲ್ಲಿಯೂ ಉಲ್ಲೇಖವಾಗಿಲ್ಲ. ಅದು ಮಾನವ ಕುಲಕೋಟಿಗೆ, ಅವರ ಏಳಿಗೆಗಾಗಿ, ಅವರ ಬದುಕಿಗಾಗಿ, ಅವರ ಸಂತ ಎಂದು ಪ್ರವಾದಿಯವರು ಉಲ್ಲೇಖಿಸಿದ್ದಾರೆ. ಅಂದರೆ ಪವಿತ್ರ ಖುರಾನ್ ಭಾವೈಕ್ಯತೆ, ನನ್ನ ಧರ್ಮವನ್ನು ಪ್ರೀತಿಸುವುದರ ಜೊತೆಗೆ ನನ್ನ ತತ್ವ, ನನ್ನ ಆದರ್ಶ ಪಾಲನೆ ಮಾಡುವುದರ ಜೊತೆಗೆ ಇತರ ಧರ್ಮಗಳನ್ನು ಅನ್ನುವಂತ ಅರ್ಥವಾಗ್ತದೆ. ನಾವು ವಿಶ್ವಗುರು ಬಸವಣ್ಣನವರ ಕಾಯಕ ಸಿದ್ಧಾಂತವನ್ನು ಓದಿಕೊಂಡಿದ್ದೇವೆ. ಪವಿತ್ರ ಖುರಾನ್ ಒಂದು ಕಡೆಗೆ ಕಾರ್ಮಿಕನ ಬೆವರು ಹನಿ ಒಣಗುವುದಕ್ಕಿಂತ ಮೊದಲು ಅವನ ವೇತನವನ್ನು ಕೊಡು, ಅಲ್ಲ ವಿಶ್ವಕ್ಕೆ ಸಂದೇಶವನ್ನು ಸಾರಿದವರು. ಆ ಕೂಲಿ ಕಾರ್ಮಿಕನ ಜಂಬಿತವಾಗಿದೆ ಅವನು ಇವತ್ತು ರಾತ್ರಿ ಈ ಕೂಲಿಯನ್ನ ತೆಗೆದುಕೊಂಡು ಹೋಗಿ ಬಹಳ ಸೊಗಸಾಗಿ ಮಾತಾಡ್ತಾರೆ. ನಿಮ್ಮ ಮಾತು ಮೃದುವಾಗಿರಬೇಕು, ನಿಮ್ಮ ಮಾತಿನಲ್ಲಿ ನಂಬಿಕೆ. ಮನುಷ್ಯರಾಗಲಿಕ್ಕೆ ಸಾಧ್ಯ ಇದೆ, ಒಬ್ಬ ಉತ್ತಮ ಇಸ್ಲಾಮಿಯರಾಗಲಿಕ್ಕೆ ಸಾಧ್ಯ ಇದೆ. ಹಂಚಿಕೊಂಡು ಉಣ್ಣುವ ಸಿದ್ಧಾಂತವನ್ನ ಪವಿತ್ರ ಖುರಾನ್ ಹೇಳ್ತದೆ. ನೀನೊಂದು ತುತ್ತ ಅನ್ನವನ್ನ ಉಣ್ಣುವುದಕ್ಕಿಂತ ಮೊದಲು ನಿನ್ನ ಹೆಂಡತಿ ಮಕ್ಕಳನ್ನ ವಿಚಾರಿಸು, ಅನ್ನವನ್ನ ಉಣ್ಣು, ಅದೇ ಪುಣ್ಯ, ಅದೇ ಮೋಕ್ಷ, ಅದೇ ಜನ್ನತ ಅಂದ್ರು. ಮೇಲೆ ಕೂದಲುಗಳನ್ನು ಬಿಟ್ಟು ಬರುವುದಲ್ಲ, ಪುಣ್ಯ ಬಂದರೆ ಬಹು ದೂರದ ಊರಿಗೆ ಹೋಗಿ ತಲೆ ಮೇಲೆ ಇರುವ ಕೂದಲುಗಳನ್ನ ತೆಗೆದುಕೊಂಡು ಬರುವುದಲ್ಲ, ಅವು ದೇವರು ಕೊಟ್ಟಂತ ಮಾಡುವುದು ಬೇಡ. ನೀನು ಧರ್ಮವಂತನಾಗಿ ಬದುಕು, ಧರ್ಮದಿಂದ ಬದುಕು, ನಿನ್ನ ನೀತಿವಂತನಾಗು, ಮಾನವಂತನಾಗು. ಅದಿಲ್ಲದ ನಾಲಿಗೆಯಿಂದ ಇನ್ನೊಬ್ಬರ ಮನಸ್ಸನ್ನ ನೋಯಿಸದೆ ಇದ್ದರೆ ಖಂಡಿತವಾಗಿಯೂ ನೀನೊಬ್ಬ ಇದು ಪುಣ್ಯ. ಆಡಂಬಚಾರಕ್ಕೆ ಇಸ್ಲಾಂ ಅವಕಾಶ ಕೊಡಲಿಲ್ಲ. ಏಕ ದೇವೋಪಾಸನೆಗೆ ಮಹತ್ವವನ್ನು ಕೊಟ್ಟಿದೆ. ಹಜ್ ಯಾತ್ರೆಗೆ ಖಂಡಿತ ಇಸ್ಲಾಮಿನಲ್ಲಿಲ್ಲ. ಯಾರು ತಂದೆ ತಾಯಿಯ ಸೇವೆ ಮಾಡುವ, ಮನೆಯಲ್ಲಿ ಇರುವ ಕಡು ಬಡವ, ಮನೆಯಲ್ಲಿ ತಂದೆ ತಾಯಿಯ ಪ್ರೀತಿಯನ್ನ ಗಳಿಸಿದಾನಾದವನು. ಅದಕ್ಕೆ ನಮ್ಮ ದಾಸರ ಸಾಹಿತ್ಯದಲ್ಲಿ ಯಾತ್ರೆಯ ಮಾಡಿದರೇನು ಫಲ, ಪುರಂದರ ವಿಠಲ ಅಂತೆ. ನನ್ನ ತಂದೆ 12 ಜ್ಯೋತಿರ್ಲಿಂಗಗಳಿಗೆ ಹೋದರೇನು, 9 ನವರಾತ್ರಿಯ ವಲ್ಲ ಅನ್ನುವುದು ಇಸ್ಲಾಮಿನಲ್ಲಿ ಬಹಳ ಗಟ್ಟಿಯಾಗಿ ಬರೆದಿದ್ದಾರೆ. ಅವರ ಕಷ್ಟದಲ್ಲಿ ನೋವಿನಲ್ಲಿ ತಾನು ಜೀವನವನ್ನು ಹಂಚಿಕೊಳ್ತಾನಲ್ಲ ಅವನು. ಇಸ್ಲಾಂ ನಿಮ್ಮ ರೂಪವನ್ನಾಗಲಿ, ನಿಮ್ಮ ಸಂಪತ್ತನ್ನಾಗಲಿ, ನಿರ್ಮಲವಾದಂತ ಕಾಯಕ ಮಾತ್ರ ನೋಡ್ತದೆ ಅನ್ನುವುದಂಥದ್ದನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ನಿಜಭಕ್ತರು, ದೇವನೊಬ್ಬನೆ ಎಂದು ಕರೆದಿರುವಾಗ ನಾವೂ ಸಹ 12 ಜ್ಯೋತಿ ನಾಮ ಹಲವು ಅನ್ನುವುದಂಥದ್ದನ್ನ ವಿಶ್ವಗುರು ಬಸವಣ್ಣನವರು